ಹೂವಾಗುವಿಕೆಯನ್ನು ನಾವು ನೋಡಬಹುದು. ಈ ಮಳೆ ಪ್ರತಿ ತಿಂಗಳಲ್ಲೂ ಅದು ಮುಖ್ಯವಾಗಿ ಅಕ್ಟೋಬರ್ ನವೆಂಬರ್ನಲ್ಲಿ ಬರ್ತಾ ಇರುವುದರಿಂದ ನಮಗೆ ಏನು ಹೂವಾಗುವಿಕೆ ನಮಗೆ ತಡವಾಗಿ ಆಗುವ ಸಂದರ್ಭ ಹೆಚ್ಚು. ಯಾಕಂದರೆ ಅದರಲ್ಲಿ ಫಿಸಿಯಾಲಜಿಗೆ ಪ್ಲಾಂಟಿನ ಬೆಳೆ ಶರೀರ ಕ್ರಿಯಾಶಾಸ್ತ್ರವಾಗಿ ನಾವು ಹೇಳಬೇಕಂತ ಹೇಳಿದರೆ ಇದರಲ್ಲಿ ಫ್ಲವರಿಂಗ್ ಡಿಲೇ ಆಗುತ್ತೆ, ಅಂದರೆ ಹೂವಾಗುವಿಕೆ ತಡವಾಗಿ ಆಗುತ್ತೆ. ಇದಲ್ಲದೆ ಮಳೆ ಬರುವ ಸಂದರ್ಭದಲ್ಲಿ ಮೋಡ ಇರುವುದರಿಂದ ಇದು ಗೇರು ಬೆಳೆಗೆ ಅತಿ ಹಾನಿಕರವಾಗಿ ಪರಿಣಾಮಕಾರಿಯಾಗಿರುವ ಟೀ ಮೊಸ್ಕಿಟೋ ಸೊಳ್ಳೆ ಇದಕ್ಕೆ ಒಂದು ಅನುಕೂಲಕರವಾದ ಹಾಗೂ ಪೂರಕವಾದ ವಾತಾವರಣವನ್ನು ಈ ಮೋಡ ಸೃಷ್ಟಿ ಮಾಡುತ್ತೆ. ಈ ಅಂದರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಟೀ ಮೊಸ್ಕಿಟೋ ಅಥವಾ ಚಹಾ ಸೊಳ್ಳೆ ಅಂತ ನಾವೇನು ಹೇಳ್ತೀವಿ ಇದರ ವಂಶಾಭಿವೃದ್ಧಿ ಪ್ರಾರಂಭವಾಗುವಂತಹ ಕಾಲ. ಇದೇ ಸಂದರ್ಭದಲ್ಲಿ ಮೋಡ ಇದ್ದರೆ ಈ ವಾತಾವರಣವು ಅದಕ್ಕೆ ವಂಶಾಭಿವೃದ್ಧಿಗೆ ಪೂರಕವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಹೌದು, ಎರಡು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಹೌದು. ಆಮೇಲೆ ಈಗ ಈ ಗೇರು ಬೆಳೆಯಲ್ಲಿಯೂ ಕೂಡ ಈ ಮಳೆ ಜಾಸ್ತಿ ಆಗಿರುವುದರಿಂದಾಗಿ ಕಳೆಯ ನಿರ್ವಹಣೆಯೂ ಕೂಡ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳಿದೆ. ಹೌದು. ಗೇರು ಬೆಳೆಯಲ್ಲಿ ಮುಖ್ಯವಾಗಿ ನಾವು ನೋಡ್ತಾ ಇರುವ ಹಾಗೆ ಗೇರನ್ನು ಯಾರು ಅತಿ ಏನು ಕೇರ್ ತಕ್ಕೊಂಡು ಅಥವಾ ಅದಕ್ಕೆ ಮುತುವರ್ಜಿ ವಹಿಸಿ ಮಾಡುವ ಬೆಳೆ ಅಲ್ಲ. ನಾವು ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ಸಹ ಶಿಫಾರಸು ಮಾಡಿದ ಗೊಬ್ಬರವನ್ನು ಸಾಕಷ್ಟು ರೈತರು ಹಾಕ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮಳೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಕಳೆಯ ಒಂದು ಏನು ಕಳೆ ಬರುವುದು ತೆಗೆದಷ್ಟು ನಾವು ಕಳೆ ತೆಗೆದಂಗೂ ಮತ್ತೆ ಗೇರು ತೋಟದಲ್ಲಿ ಕಳೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಕಳೆ ಜಾಸ್ತಿ ಬಂದಷ್ಟು ಆ ಭೂಮಿಯಲ್ಲಿರುವ ಪೋಷಕಾಂಶವನ್ನು ಸಹ ಈ ಗೇರು ಏನು ಕಳೆಗಳು ಹೀರುವುದರಿಂದ ಗೇರುವಿಗೆ ಏನು ಅಗತ್ಯ ಪ್ರಮಾಣದಲ್ಲಿ ಬೇಕು ಆ ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಕಳೆ ತೆಗೆದುಕೊಳ್ಳುವುದರಿಂದ ಗೇರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಇದು ಹಾನಿಯಾಗುವುದನ್ನು ನಾವು ನೋಡಬಹುದು. ಇದಲ್ಲದೆ ಗೇರು ತೋಟದ ನಿರ್ವಹಣೆಯ ವೆಚ್ಚವನ್ನು ನಾವು ನೋಡಿದಾಗ ಗಮನಿಸಿದರೆ ನಮಗೆ ಏನು ಎರಡು ಪಾಲು ನಿರ್ವಹಣೆಯ ವೆಚ್ಚ ಕಳೆ ನಿರ್ವಹಣೆಗೆ ನಾವು ತೆಗೆದುಕೊಳ್ಳುವುದನ್ನು ನಾವು ಇತ್ತೀಚಿನ ಸಂದರ್ಭದಲ್ಲಿ ನೋಡುತ್ತಿದ್ದೇವೆ. ಉದಾಹರಣೆಗಾಗಿ ನಮ್ಮ ಸಂಶೋಧನಾ ಕೇಂದ್ರದಲ್ಲೇ ನಾವು ನೋಡಬೇಕಂತ ಹೇಳಿದರೆ ಪ್ರತಿ ವರ್ಷ ಸಾಧಾರಣವಾಗಿ ಒಂದು 3 ಬಾರಿ ಕಳೆ ತೆಗೆಯುವ ಒಂದು ಸಂದರ್ಭ ನಮಗೆ ಬರುತ್ತೆ ಗೇರು ತೋಟದಲ್ಲಿ. ಈ ಬಾರಿ ನಾವು ಸಾಧಾರಣ 4-5 ಬಾರಿ ಕಳೆಯನ್ನು ತೆಗೆಯುವಂತಹ ಸಂದರ್ಭ ನಮಗೆ ಒದಗಿ ಬಂದಿದೆ. ಯಾಕಂದರೆ ಕಳೆ ನಾವು ತೆಗೆದಿಲ್ಲ ಅಂತ ಹೇಳಿದರೆ ಅದು ನಮಗೆ ಏನು ವ್ಯತಿರಿಕ್ತವಾದ ಪರಿಣಾಮವನ್ನು ಗೇರು ಇಳುವರಿಯ ಮೇಲೆ ಮೂಡುತ್ತೆ. ಏನಾಗುತ್ತೆ ಅಂತ ಹೇಳಿದರೆ ಈ ಗೇರು ತೋಟಕ್ಕೆ ಅಥವಾ ಗೇರು ಬೆಳೆಗೆ ಬಾಧಿಸುವ ಕೀಟಗಳಿಗೆ ಈ ಒಂದು ಕಳೆಗಳು ಆಲ್ಟರ್ನೇಟ್ ಹೋಸ್ಟ್ ಅಂತ ನಾವು ಏನು ಹೇಳ್ತೀವಿ. ಹೌದು, ಅಂದರೆ ಅದಕ್ಕೆ ಒಂದು ಆಶ್ರಯ ಸಸ್ಯಗಳಾಗಿ ಅವು ಕಾರ್ಯನಿರ್ವಹಿಸ್ತದೆ. ಹಾಗೆ ಮತ್ತೆ ಗೇರು ತೋಟದಲ್ಲಿ ಗೇರು ಹಣ್ಣಾಗಿ ಬೀಜ ಕೆಳಗಡೆ ಬಿದ್ದಾಗ ನಮಗೆ ಅದನ್ನು ಆರಿಸಲಿಕ್ಕೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಿರಂತರವಾಗಿ ನಾವು ಕಳೆಯನ್ನು ತೆಗೆಯಬೇಕಾದ ಅನಿವಾರ್ಯತೆ ಗೇರು ತೋಟದಲ್ಲಿ ಇದೆ. ಇವತ್ತು ನೀವು ನೋಡಿದರೆ 1 ಎಕರೆ ಗೇರು ತೋಟದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕಂದ್ರೆ 1 ಬಾರಿ ಕಳೆ ನಿರ್ವಹಣೆಗೆ ಸಾಧಾರಣ 7,000-8,000 ನಮಗೆ ವೆಚ್ಚ ಆಗ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು ಇವತ್ತು ನಾವು ಅದನ್ನು ಏನು ಕಳೆ ತೆಗೆಯುವ ಯಂತ್ರ ವೀಡಿಂಗ್ ಮೆಷಿನ್ ನಾವು ಯೂಸ್ ಮಾಡಿದರೆ ಪ್ರತಿ ಗಂಟೆಗೆ ನಾವು ಬಾಡಿಗೆಗೆ 300 ರೂಪಾಯಿ ಕೇಳ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಪ್ರತಿ ಗಂಟೆಗೆ 300 ರೂಪಾಯಿ ಕೇಳ್ತಾ ಇದ್ದಾರೆ. ಅದೇ ಥರ ನಾವು ರಾಸಾಯನಿಕವಾಗಿ ನಾವು ಕಳೆ ನಿಯಂತ್ರಣ ಮಾಡಬೇಕಂತ ಹೇಳಿದರೆ 2 ಕೆಮಿಕಲ್ ಇವತ್ತು ಬಹುಮುಖ್ಯವಾಗಿ ಚಾಲ್ತಿಯಲ್ಲಿರುವ 1 ಗ್ಲೈಫೋಸೇಟ್ ಅಂತ ನೀವು ಕೇಳಿರ್ಬೋದು ಅಥವಾ ರೌಂಡ್ ಅಪ್ ಅಂತ ನಾವು ಹೇಳ್ತೀವಿ. ಇದು ಪೋಸ್ಟ್ ಎಮರ್ಜೆಂಟ್ ವೀಡಿಸೈಡ್. ಇದನ್ನು ನಾವು ಬಳಕೆ ಮಾಡಬೇಕಂತ ಹೇಳಿದರೆ 1 ಲೀಟರ್ ನೀರಿಗೆ 10 ml ಪ್ರತಿ ಲೀಟರ್ ನೀರಿಗೆ ಹಾಕಬೇಕು. ಇದ್ರ ಜೊತೆ ಒಂದು ಸ್ವಲ್ಪ ಒಂದು 5-6 ಲಿಂಬೆಹಣ್ಣಿನ ರಸ ಮತ್ತು 10 ಗ್ರಾಂ ಯೂರಿಯಾ ಇದು ಹಾಕಿದರೆ ಇದು ತುಂಬ ಪರಿಣಾಮಕಾರಿಯಾಗಿ ಇದು ಕಳೆನಾಶಕವಾಗಿ ಪರಿಣಾಮ ಬೀರುತ್ತೆ. ಇದು ಈಕೆ ಈ ಒಂದು ಗ್ಲೈಫೋಸೇಟ್ ಅಥವಾ ರೌಂಡಪ್ ಅನ್ನು ನಾವು ಕಳೆನಾಶಕವಾಗಿ ಬೆಳೆಸಬಹುದು. ಇದರಿಂದ ಯಾವುದೇ ಅಂತಹ ವಿಪರೀತ ಸೈಡ್ ಎಫೆಕ್ಟ್ ಏನು ಇರುವುದಿಲ್ಲ. ಇದಲ್ಲದೆ ಮೇರಾ 71 ಅಂತ ಒಂದಿದೆ, ಇದು ಪೌಡರ್ನಲ್ಲಿ ದೊರೆಯುವಂತಹ ಒಂದು ಕಳೆನಾಶಕ. ಇದು ಸ್ವಲ್ಪ ಏನು ಕಾಸ್ಟ್ಲಿ ಅಂತ ಹೇಳ್ಬೋದು. ಇದು ಪ್ರತಿ ಕೆಜಿಗೆ ಸಾಧಾರಣ ಒಂದು 800-900 ರೂಪಾಯಿ ಒಂದು ಕೆಜಿಗೆ. ಇದು ಬಳಸುವುದಾದಲ್ಲಿ ನೀವು ಪ್ರತಿ ಲೀಟರ್ ನೀರಿಗೆ ಒಂದು 5 ಗ್ರಾಂ ಹಾಕಿ ಅದನ್ನು ಸ್ಪ್ರೇ ಮಾಡಿದರೆ ಕಳೆಯನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡಬಹುದು, ನಿರ್ವಹಣೆ ಮಾಡಬಹುದು. ಮುಖ್ಯವಾಗಿ ಕಳೆ ನಿರ್ವಹಣೆ ಮಾಡುವುದು ಅತಿ ಮುಖ್ಯ ಅನ್ನೋದನ್ನು ನಾನು ರೈತರ ಗಮನಕ್ಕೆ ಈ ಸಂದರ್ಭದಲ್ಲಿ ತರ್ತಾ ಇದ್ದೇನೆ, ಯಾಕೆಂದರೆ ನಾವು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೌದು, ಅಂದರೆ ಈಗ ಕಳೆನಾಶಕವನ್ನು ಉಪಯೋಗಿಸಿಕೊಂಡು ಕಳೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ವರ್ಷಕ್ಕೆ 2 ಬಾರಿಯ ಸಿಂಪಡಣೆ ಮಾಡಿದರೆ ಸಾಕಾಗ್ತದೆ ಅಥವಾ ಹೆಚ್ಚು ಬೇಕಾಗ್ತದೆ? ಇಲ್ಲ, ಈಗ ಮುಖ್ಯವಾಗಿ ಕಳೆನಾಶಕ ಮಾಡಬೇಕಂದ್ರೆ ಒಂದು ಸಾರಿ ನಾವು ಏನು ರಾಸಾಯನಿಕ ಬಳಸಿ ಕಳೆನಾಶಕ ಮಾಡಬೇಕು. ಆಮೇಲೆ ನಾವು ಮೆಷಿನ್ನಲ್ಲಿ ಕಳೆ ಕೊಚ್ಚುವ ಯಂತ್ರವನ್ನು ಬಳಸಿ ಮಾಡುವುದರಿಂದ ಇದು ಇಫೆಕ್ಟಿವ್ ಆಗಿ ನಾವು ಕಳೆ ನಿಯಂತ್ರಣ ಮಾಡಬಹುದು. ಯಾಕೆಂದರೆ ಜಾಸ್ತಿ ನಾವು ರಾಸಾಯನಿಕ ಬಳಸಿದಷ್ಟು, ಕಳೆನಾಶಕವನ್ನು ಬಳಸಿದಷ್ಟು ನಮ್ಮ ಭೂಮಿಯ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಬೀರುವ ಸಂದರ್ಭವೂ ಸಹ ಇದೆ. ಆದಷ್ಟು ನಾವು ರಾಸಾಯನಿಕವನ್ನು ಅವಾಯ್ಡ್ ಮಾಡಬೇಕು ಅಥವಾ ಬಳಸದೇ ಇರುವುದು ಉತ್ತಮ. ಅನಿವಾರ್ಯ ಸಂದರ್ಭದಲ್ಲಿ ನಾವು ಬಳಸಬೇಕಾಗುತ್ತೆ. ಇನ್ನೊಂದು ವಿಚಾರ, ಪೋಷಕಾಂಶದ ನಿರ್ವಹಣೆ ಮಾಡುವಂತಹದ್ದು. ಬಹುಶಃ ಈಗ ಮಳೆಗಾಲ ಮುಗಿತಾ ಬಂದಿರುವಂತಹ ಸಂದರ್ಭದಲ್ಲಿ ಹೆಚ್ಚು ಪೋಷಕಾಂಶದ ಉಪಯೋಗ ಇಲ್ಲ, ಆದರೂ ಕೂಡ ಇದರ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹದ್ದು ಎಷ್ಟು ಪ್ರಮುಖವಾಗ್ತದೆ ಇಳುವರಿಯ ಮೇಲೆ? ಹೌದೌದು, ಗೇರು ತೋಟಕ್ಕೆ ಬೇರೆ ಬೆಳೆಯ ಹಾಗೆ ಗೇರುಗೂ ಸಹ ಶಿಫಾರಸು ಮಾಡಿದಂತಹ ಒಂದು ಗೊಬ್ಬರದ ಪ್ರಮಾಣವನ್ನು ಮಾಡಿದರೆ ಮಾತ್ರ ನಾವು ಅದರಲ್ಲಿ ಸಾಕಷ್ಟು ಪ್ರಮಾಣದ ಎಕ್ಸ್ಪೆಕ್ಟೆಡ್ ಈಲ್ಡನ್ನು ನಾವು ಇಳುವರಿನ ನಾವು ಪಡಿಬಹುದು. ಗೇರುವಿಗೆ ನಾವು ಈಗ ಮುಖ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಇದು ಬಹುಮುಖ್ಯವಾಗಿ ಬೇಕಾಗುವ ಒಂದು ಗೊಬ್ಬರಗಳು. ಇದಲ್ಲದೆ ಗೊಬ್ಬರ ನಿರ್ವಹಣೆ ಮಾಡಲಿಕ್ಕೆ ಮುಂಚೆ ಒಂದು ಅತಿ ಮುಖ್ಯವಾದ ಅಂಶ ನಾನು ಹೇಳಬೇಕಂತ ಹೇಳಿದರೆ ಸುಣ್ಣದ ಬಳಕೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನ ಎಲ್ಲ ಒಂದು ಏನು ಪೋಷಕಾಂಶಗಳು ಕೊಚ್ಚಿ ಹೋಗುವ ಸಾಧ್ಯತೆಯೇ ಹೆಚ್ಚು. ಇದಲ್ಲದೆ ನಿರಂತರ ಮಳೆ ಬಂದಾಗ ಏನಾಗುತ್ತೆ, ಬಹುಮುಖ್ಯವಾದ ಪೋಷಕಾಂಶಗಳಾದ ರಂಜಕ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು ಅಥವಾ ಬೋರಾನ್, ಈ ಪ್ರಮುಖ ಪೋಷಕಾಂಶಗಳು ಕೊಚ್ಚಿ ಹೋಗಿ ಅದರ ಅಂಶ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಇದಲ್ಲದೆ ಕೆಲವೊಂದು ಪೋಷಕಾಂಶಗಳು, ಉದಾಹರಣೆ ಕೊಡುವುದಾದರೆ ಮ್ಯಾಂಗನೀಸ್, ಅಲ್ಯೂಮಿನಿಯಂ, ಇಂತಹ ಪೋಷಕಾಂಶಗಳ ಏನು ಅಂಶ ಜಾಸ್ತಿ ಆಗುತ್ತೆ, ವಿಷಕಾರಿ ಮಟ್ಟಕ್ಕೆ ತಲುಪುತ್ತೆ. ಇದನ್ನು ನಾವು ತಹಬದಿಗೆ ತರಬೇಕಂತ ಹೇಳಿದರೆ ನಾವು ಸುಣ್ಣದ ಬಳಕೆ ಮಾಡಬೇಕು, ರಸಸಾರವನ್ನು ತಹಬದಿಗೆ ತರಬೇಕಾಗುತ್ತೆ. ಇದಕ್ಕೆ ನಾವು ಸುಣ್ಣವನ್ನು ಬಳಕೆ ಮಾಡಬೇಕಾಗತ್ತೆ. ನಾನು ನೋಡಿದ ಹಾಗೆ ಗೇರು ತೋಟದಲ್ಲಿ ಸಾಕಷ್ಟು ರೈತರು ಸುಣ್ಣದ ಬಳಕೆ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನಾವು ಒಂದು 5 ವರ್ಷಕ್ಕೆ ಒಮ್ಮೆ ಸುಣ್ಣದ ಬಳಕೆ ನಾವು ಮಾಡಬೇಕಾಗತ್ತೆ. 5 ವರ್ಷಕ್ಕೆ ಒಮ್ಮೆ ಪ್ರತಿ ಎಕರೆಗೆ ಒಂದು 500-600 ಕೆಜಿ ಸುಣ್ಣವನ್ನು ನಾವು ಹಾಕಿದರೆ ಆ ಮಣ್ಣಿನ ರಸಸಾರ ನ್ಯೂಟ್ರಲ್ಲಿಗೆ ತಹಬದಿಗೆ ಬರುತ್ತೆ. ಅದಾದಮೇಲೆ ನೀವು ಯಾವುದೇ ಗೊಬ್ಬರ ಹಾಕಿದರೂ ಆ ಗಿಡಗಳು ಅಥವಾ ಬೇರುಗಳು ಅದನ್ನು ಸರಿಯಾಗಿ ಅದನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಅಥವಾ ಯೂಸ್ ಮಾಡಿಕೊಳ್ಳಿಕ್ಕೆ ಯೋಗ್ಯವಾದ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಈ ಸುಣ್ಣವನ್ನು ಬಳಕೆ ಮಾಡುವಂಥ ವಿಧಾನ ಹೇಗೆ ಮತ್ತು ಯಾವ ಸಮಯದಲ್ಲಿ ಮಾಡುವಂಥದ್ದು? ಸುಣ್ಣವನ್ನು ನೀವು ಯಾವುದೇ ವರ್ಷದ ಯಾವುದೇ ಸಂದರ್ಭದಲ್ಲೂ ನೀವು ಬಳಕೆ ಮಾಡಬಹುದು. ಆದರೆ ಸುಣ್ಣ ಹಾಕಿದ ಸಂದರ್ಭದಲ್ಲಿ ಭೂಮಿಯಲ್ಲಿ ತೇವಾಂಶ ಇರುವುದು ಮುಖ್ಯ. ಅದಕ್ಕಾಗಿ ನಾವು ಮಳೆಗಾಲದ ಸಂದರ್ಭ ಅಥವಾ ನಿಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇದ್ದಾಗ ಯಾವುದೇ ಸಂದರ್ಭದಲ್ಲಿ ನೀವು ಸುಣ್ಣದ ಬಳಕೆ ಮಾಡಬಹುದು. ಸುಣ್ಣದ ಬಳಕೆ ಮಾಡಿ 15-30 ದಿವಸ ಬಿಟ್ಟು ನೀವು ಗೊಬ್ಬರದ ಬಳಕೆ ಮಾಡಬೇಕು. ಇದು ಬಹುಮುಖ್ಯವಾದ ಅಂಶ, ಯಾಕಂದರೆ ಸುಣ್ಣದ ಜೊತೆ ಗೊಬ್ಬರ ಹಾಕೋದು ಇದು ಪ್ರಯೋಜನ ಇಲ್ಲ. ಅಂದರೆ ಮಿನಿಮಮ್ ಒಂದು 15-30 ದಿವಸ ನಾವು ಅದಕ್ಕೆ ಸಮಯ ಕೊಡಬೇಕಾಗುತ್ತೆ. ಯಾಕಂದರೆ ನಾವು ಹಾಕಿದ ಸುಣ್ಣ ಮುಖ್ಯವಾಗಿ ನಾವು ಚಿಪ್ಪು ಸುಣ್ಣ ಹಾಕ್ತೇವೆ. ಚಿಪ್ಪು ಸುಣ್ಣ ಹಾಕಿ ಅದು ನೀರು ಚೆನ್ನಾಗಿ ಕೊಟ್ಟಾಗ ಅದು ಚೆನ್ನಾಗಿ ಅದು ಏನು ಕರಗಿ ಮಣ್ಣಿಗೆ ಸೇರುತ್ತೆ. ಅಂಥ ಸಂದರ್ಭದಲ್ಲಿ ಒಂದು 15 ದಿವಸ ಅದಕ್ಕೆ ಅದು ಅದರ ಪ್ರಕ್ರಿಯೆ ನಡೀಲಿಕ್ಕೆ ಸಮಯ ಬೇಕಾಗುತ್ತೆ. 15 ಅಥವಾ ಒಳ್ಳೆಯದಂತ ಹೇಳಿದ್ರೆ ಒಂದು ತಿಂಗಳ ಅವಧಿ ಬಿಟ್ಟು ನಾವು ರಸಗೊಬ್ಬರಗಳನ್ನು ನೀಡಿದರೆ ಒಳ್ಳೆಯ ಒಂದು ಸ್ಪಂದನೆ ನಮಗೆ ಇದರಿಂದ ಸಿಗುತ್ತೆ. ಪೋಷಕಾಂಶ ಕೊಡುವ ಬಗ್ಗೆ ಹೇಳಿ. ಹೌದು, ಪೋಷಕಾಂಶಗಳು ಗೇರು ಬೆಳೆಯಲ್ಲಿ ಅತಿ ಮುಖ್ಯ. ನಾವು ಇದನ್ನು ನೆಗ್ಲೆಕ್ಟ್ ಆಗಿ ಬೆಳೆದ್ರೂ ಸಹ ಉತ್ತಮ ಇಳುವರಿಗೆ ಪೋಷಕಾಂಶ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗತ್ತೆ. ಪ್ರತಿ ಗಿಡಕ್ಕೆ 5 ವರ್ಷ ಆದಮೇಲೆ ಬೆಳೆದ ಗಿಡಗಳಿಗೆ ನಾವು ಪ್ರತಿ ವರ್ಷ ಪ್ರತಿ ಗಿಡಕ್ಕೆ 1.5 kg ಆಗುವಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾಗತ್ತೆ. ಇದಲ್ಲದೆ ನಮ್ಮಲ್ಲಿ ಕೋಳಿ ಗೊಬ್ಬರ ಇದ್ದರೆ 1.5 kg ಆಗುವಷ್ಟು ಕೋಳಿ ಗೊಬ್ಬರ, ಮತ್ತು ಹರಳಿನ ಹಿಂಡಿ ಹಾಕುವ ಒಂದು ಪ್ರಕ್ರಿಯೆ ಒಳ್ಳೆಯ ಒಂದು ಏನು ಅದರಿಂದ ರೆಸ್ಪಾನ್ಸ್ ಬರ್ತಾ ಇದೆ. 5 kg ಆಗುವಷ್ಟು ಹರಳಿನ ಹಿಂಡಿ. ಇದಲ್ಲದೆ ಪ್ರಮುಖ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಷ್. ಇವತ್ತು ನಾವು ಶಿಫಾರಸು ಮಾಡಿರುವುದು 500 g ಸಾರಜನಕ, 250 g ರಂಜಕ, ಹಾಗೆ 250 g ಪೊಟ್ಯಾಷ್ ವೈಜ್ಞಾನಿಕವಾಗಿ ಶಿಫಾರಸಾಗಿದೆ. ಅಂಥೇಳಿದರೆ ಸಾಧಾರಣ ಒಂದು ಗಿಡಕ್ಕೆ 1 kg ಆಗುವಷ್ಟು ಯೂರಿಯಾ ಬೇಕಾಗುತ್ತೆ. 1 kg 400 g ಆಗುವಷ್ಟು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್, ಹಾಗೆ 400-500 g ರಂಜಕ ಪೊಟ್ಯಾಷನ್ನು ನಾವು ಪ್ರತಿ ವರ್ಷ ಪ್ರತಿ ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಗೊಬ್ಬರವನ್ನು ಶಿಫಾರಸು ಮಾಡುವಾಗ 2 ಕಂತುಗಳಲ್ಲಿ ಕೊಡಿ ಅಂತ ಹೇಳ್ತೇವೆ. ಆದರೆ ಕರಾವಳಿ ಭಾಗದಲ್ಲಿ ಜಾಸ್ತಿ ಮಳೆ ಇರುವುದರಿಂದ ನಾವು ಮೇ ಜೂನಲ್ಲಿ ಏನು ಹಾಕಿದ್ರೂ ಅದು ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇರುವುದರಿಂದ ಒಂದೇ ಬಾರಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪೂರ್ಣ ಪ್ರಮಾಣವಾಗಿ ಕೊಡುವುದು ಸೂಕ್ತ ಅನ್ನೋದು ನಮ್ಮ ಒಂದು ಅನಿಸಿಕೆ. ಗೊಬ್ಬರ ಕೊಟ್ಟ ತಕ್ಷಣ ನೀವು ನೀರು ಕೊಡಬೇಕಾಗುತ್ತೆ. ಹಾಗೆ ಗೊಬ್ಬರ ಕೊಡುವ ಸಂದರ್ಭದಲ್ಲೂ ಸಹ 1-1.5 meter ದೂರದಲ್ಲಿ ನಾವು 20 cm ಆಳ ಮಾಡಿ ಅದರಲ್ಲಿ ಗೊಬ್ಬರ ಹಾಕಿ ಚೆನ್ನಾಗಿ ಮಣ್ಣಿನಲ್ಲಿ ಮುಚ್ಚಿ ಆಮೇಲೆ ಚೆನ್ನಾಗಿ ನೀರು ಕೊಟ್ಟರೆ ಅದು ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ. ಹಾಗೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕೊಡೋದು ಯಾಕೆ ಉಚಿತ ಅಂತ ಹೇಳಿದ್ರೆ ಅಕ್ಟೋಬರ್ ನವೆಂಬರಲ್ಲಿ ನಮಗೆ ಹೂ ಬಿಡುವಿಕೆ ಪ್ರಕ್ರಿಯೆ ಪ್ರಾರಂಭ. ಹೌದೌದು, ಆ ಸಂದರ್ಭದಲ್ಲಿ ನಾವು ಕೊಡುವುದರಿಂದ ಒಳ್ಳೆಯದ ಒಂದು ನಾವು ಹೂ ಬಿಡುವಿಕೆಯನ್ನು ನಾವು ಕಾಣಬಹುದು. ಡಾಕ್ಟರ್, ಈಗ ಈ ಗೇರು ಬೆಳೆಗೆ ವಿಶೇಷವಾಗಿ ಅಕಾಲಿಕ ಮಳೆಯಿಂದಾಗಿ 2 ರೀತಿಯಲ್ಲಿ ನೀವು ಹಾನಿ ಆಗ್ತದೆ ಅಂತ ಹೇಳಿರಿ. ಒಂದು, ಹೂ ಬಿಡುವ ಸಮಯ ಮುಂದೂಡಲ್ಪಡ್ತದೆ ಎನ್ನುವಂತಹದ್ದು, ಮತ್ತು ಈಗಾಗಲೇ ಬಿಟ್ಟಿರುವಂತಹ ಹೂವಿನಲ್ಲಿಯೂ ಕೂಡ ಈ ಟೀ ಸೊಳ್ಳೆ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಹಂತದಲ್ಲಿ ಹೇಳಿ ಇವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು? ಹೌದು, ಈಗ ಟೀ ಸೊಳ್ಳೆ ಮುಖ್ಯವಾಗಿ ಗೇರು ಬೆಳೆಗೆ ಭಾರತದಲ್ಲಿ ಹಾನಿ ತರುವಂತಹ ಒಂದು ಕೀಟ. ಹೌದು, ಇದು ಎಲ್ಲ ಬೆಳೆಗಾರರಿಗೂ ಸಮಸ್ಯೆಯನ್ನು ತಂದೊಡ್ಡುವಂಥ ಕೀಟ. ಇದರ ನಿರ್ವಹಣೆ ಸಾಕಷ್ಟು ರೈತರು ಇದನ್ನು ಟೀ ಸೊಳ್ಳೆಯನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಏನಾಗುತ್ತೆ ಅಂತ ಹೇಳಿದರೆ, ಇದರಿಂದ ನಿಮಗೆ ನಿರ್ವಹಣೆ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ 30%, 30%-ರಷ್ಟು ಇಳುವರಿಯಲ್ಲಿ ಕಡಿಮೆ ಬರುತ್ತೆ. ಅಷ್ಟು ಪರಿಣಾಮವನ್ನು ಬೀರುವ, ಹೌದೌದು, 30%-ರಿಂದ ಕೆಲವೊಮ್ಮೆ 50%-60% ಹಾನಿಯನ್ನು ಮಾಡಿದ್ದು ಸಹ ಇದೆ. ಇದಕ್ಕೆ ಸೊ ನಮ್ಮ ಇಳುವರಿ ಚೆನ್ನಾಗಿ ಬರಬೇಕಂತ ಹೇಳಿದರೆ ನಾವು ಈ ಟೀ ಸೊಳ್ಳೆಯ ನಿರ್ವಹಣೆಯನ್ನು ಭಾರಿ ಸೂಕ್ಷ್ಮವಾಗಿ ಮುತುವರ್ಜಿಯಿಂದ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಅಕ್ಟೋಬರ್ ನವೆಂಬರಲ್ಲಿ ಏನು ಗೇರು ಚಿಗುರುವ ಕಾಲ, ನೆಕ್ಸ್ಟ್ ಜನವರಿ ಫೆಬ್ರವರಿಯಲ್ಲಿ ಅದು ಹೂ ಬಿಡುವ ಕಾಲ, ಹಾಗೆ ನೆಕ್ಸ್ಟ್ ಫೆಬ್ರವರಿ ಮಾರ್ಚಲ್ಲಿ ನಮಗೆ ಅದು ಕಾಯಿ ಕಟ್ಟುವ ಸಂದರ್ಭ ಎಲ್ಲ ಬರುತ್ತೆ. ಈ 3 ಹಂತಗಳಲ್ಲಿ 3 ಸಂದರ್ಭದಲ್ಲೂ ಈ ಟೀ ಸೊಳ್ಳೆ ಗೇರಿಗೆ ಹಾನಿ ಮಾಡುವ ಬಹುಮುಖ್ಯವಾದ ಒಂದು ಇದು ಹಂತಗಳು ಅಂತ ನಾವು ಹೇಳ್ಬೋದು. ಹಾಗೆ ಅಕ್ಟೋಬರ್ ನವೆಂಬರಲ್ಲಿ ನಾವು ಸೂಕ್ಷ್ಮವಾಗಿ ಗೇರು ತೋಟವನ್ನು ವೀಕ್ಷಣೆ ಮಾಡಬೇಕಾಗತ್ತೆ. ಟೀ ಸೊಳ್ಳೆ ಏನಾದರೂ ಕಾಣಿಸ್ತಾ ಇದೆಯಾ? ಬೆಳಗ್ಗಿನ ಹೊತ್ತಲ್ಲಿ ಹೋದರೆ ನಮಗೆ ಅದು ಕಾಣಲಿಕ್ಕೆ ಸಿಗುತ್ತೆ. ಸೊ ನಾವು ಇಂಥ ಸೊಳ್ಳೆಯ ಒಂದು ಹಾನಿ ನಮಗೆ ಕಂಡು ಬಂದಲ್ಲಿ ತೋಟದಲ್ಲಿ 5% ಡ್ಯಾಮೇಜ್ ಇದ್ದರೆ ನಾವು ಇಮಿಡಿಯೇಟ್ಲಿ ಅದಕ್ಕೆ ಏನು ಸಿಂಪರಣಾ ಕಾರ್ಯಕ್ರಮವನ್ನು ಇಮಿಡಿಯೇಟ್ಲಿ ತಕ್ಷಣವೇ ನಾವು ಕೈಗೊಳ್ಬೇಕಾಗಿ. ಯಾಕಂದರೆ ಸ್ವಲ್ಪ ಇದರಲ್ಲಿ ನಾವು ಡಿಲೇ ಮಾಡಿದ್ರೂ ಅದರ ಒಂದು ಏನು ಹಾನಿ ಮಾಡುವ ಪ್ರಮಾಣ ದಿನದಿಂದ ದಿನಕ್ಕೆ ಅದು ಡಬಲ್ ಆಗುತ್ತಾ ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಮತ್ತೊಂದು ಏನಂತ ಹೇಳಿದರೆ ಸಾಧಾರಣ 50% ಡ್ಯಾಮೇಜ್ ಹಾನಿ ಆಗುವುದನ್ನು ನೀವು ನೋಡಿದ್ರೆ ಅದರಲ್ಲಿ ನೀವು ಆಮೇಲೆ ನೀವು ಸಿಂಪರಣೆ ತಗೊಂಡ್ರೂ ಏನೂ ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಮುಂಜಾಗ್ರತಾ ಕ್ರಮವಾಗಿ ಚೆನ್ನಾಗಿ ತೋಟವನ್ನು ವೀಕ್ಷಣೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳನ್ನು ನಾವು ಕಾಣಬೇಕಾಗತ್ತೆ. ಮುಖ್ಯವಾಗಿ ಈ ಟೀ ಸೊಳ್ಳೆ ನಾವು ಗಮನಿಸಬೇಕು. ಬೇರೆ ಎಲ್ಲ ತಿಂಗಳಲ್ಲಿ ಇದು ಬೇರೆ, ನಾನು ಹೇಳಿದೆ ಆವಾಗ ಆಲ್ಟರ್ನೇಟ್ ಹೋಸ್ಟ್ ಬೇರೆ ಇದೆ. ನೋಡಿ, ಈ ಟೀ ಸೊಳ್ಳೆ ನೀವು ನೀಲಗಿರಿ ಮರ, ಮಹಾಗನಿ ಮರ, ಪೇರಳೆ, ಸಿಂಗಾಪುರ್ ಚೆರ್ರಿ ಅಂತ ಹೇಳ್ತಾ ಇದ್ದೀವಿ ನಾವು, ಅದು ಈವನ್ ಕಾಳುಮೆಣಸು, ಇದರಲ್ಲಿ ಅವು ಬೇರೆ ಮಂತಲ್ಲಿ ಬೇರೆ ತಿಂಗಳಲ್ಲಿ ಈ ಒಂದು ಬೇರೆ ಬೇರೆ ಆಲ್ಟರ್ನೇಟ್ ಹೋಸ್ಟ್ ನಾನು ಹೇಳಿದಾಗೆ ಅದರಲ್ಲಿ ಅವು ಆವಾಸ ಇರ್ತವೆ. ಈ ಅಕ್ಟೋಬರ್ ನವೆಂಬರಲ್ಲಿ ಈ ಚಿಗುರುವ ಸಂದರ್ಭದಲ್ಲಿ ಈ ಗೇರುದ ಒಂದು ಸ್ಮೆಲ್ ಇದೆ, ನಿಮ್ಗೆ ಗೊತ್ತಿರ್ಬೋದು, ಗೇರು ಗಿಡದಲ್ಲಿ ಅದರದ ಒಂದು ಪರಿಮಳಕ್ಕೆ ಸೀದಾ ಅದಕ್ಕೆ ತುಂಬ ಖುಷಿ ಕೊಡುವ ಒಂದು ಬೆಳೆ ಇದು. ಅದು ಬೇರೆ ಮರಗಳಿಂದ ಈ ಗಿಡಗಳಿಗೆ ಬಂದು ರಸ ಹೀರಲಿಕ್ಕೆ ಪ್ರಾರಂಭ ಮಾಡುತ್ತೆ. ರಸ ಹೇಗೆ ಹೀರುತ್ತೆ ಅಂದರೆ ಚಿಗುರು ಭಾಗ, ಎಲೆ ಇರ್ಬೋದು, ಹೂಗೊಂಚಲು, ಚಿಗುರು ಹೂಗೊಂಚಲು ಇರ್ಬೋದು, ಅಥವಾ ಇನ್ನೂ ಬಲಿಯದೇ ಇದು ಇರುವಂಥ ಕಾಯಿ, ಬಲಿಯದೇ ಇರುವಂತಹ ಬೀಜ, ಬಲಿಯದೇ ಇರುವಂಥ ಹಣ್ಣು, ಇವೆಲ್ಲದರ ಮೇಲೆ ಇದು ರಸವನ್ನು ಹೀರುತ್ತೆ. ರಸ ಹೀರಿದ ಸಂದರ್ಭ ಅಲ್ಲಿ ನಾವು ಕಾಣಬಹುದು ಕಪ್ಪು ಬಣ್ಣದ ಒಂದು ಚುಕ್ಕೆಗಳು ನಾವು ಕಾಣಬಹುದು. ಹಾಗೆ ತೀವ್ರ ಹಾನಿ ಆದ ಸಂದರ್ಭದಲ್ಲಿ ಇಡೀ ಮರ ಸುಟ್ಟಂತೆ ನಮಗೆ ಒಂದು ಕಾಣುತ್ತೆ. ಯಾಕಂದರೆ ಇದು ಕ್ಲೋರೋಫಿಲ್ಲನ್ನು ಹೀರುತ್ತೆ, ನಮಗೆ ಪತ್ರ ಹರಿತನ್ನು ಅದು ಹೀರುವುದರಿಂದ ಈ ಒಂದು ಚಿಹ್ನೆಯನ್ನು ನಾವು ಕಾಣ್ಬೋದು. ಹೀಗೆ ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕಂತ ಏನಂತ ಹೇಳಿದರೆ ಮುಖ್ಯವಾಗಿ ಮೂರು ಹಂತ ನಾವು ಹೇಳಿದ್ದು, ಒಂದು ಚಿಗುರು ಬರುವ ಕಾಲ, ಇನ್ನೊಂದು ಹೂ ಬಿಡುವ ಕಾಲ, ಇನ್ನೊಂದು ಮಿಡಿಯಾಗುವ ಕಾಲ. ಈ ಮೂರು ಹಂತದಲ್ಲೂ ನಾವು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಫಸ್ಟಿಗೆ ನಾವು ಚಿಗುರು ಬರುವ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಕಂಡು ಬಂದಾಗ ತಕ್ಷಣವೇ ನಾವು ಮೊನೊಕ್ರೋಟೋಫಾಸ್ 1-2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕಾಗತ್ತೆ. ಇದರಲ್ಲಿ ಬೇರೆ ಬೇರೆ ಮೂರು ರೀತಿಯ ಕೆಮಿಕಲನ್ನು ನಾವು ಬಳಸ್ಬೋದು. ಯಾಕಂದರೆ ಪ್ರತಿ ಬಾರಿಯೂ ಒಂದೇ ಕೆಮಿಕಲ್ ಬಳಸುವುದರಿಂದ ಅದು ನಮಗೆ ವೈಜ್ಞಾನಿಕವಾಗಿ ನಾವು ಅದನ್ನು ರೆಕಮೆಂಡೇಷನ್ ಮಾಡೋದಿಲ್ಲ. ಹಾಗೆ ಎರಡನೇ ಬಾರಿ ಫ್ಲವರಿಂಗ್ ಸಂದರ್ಭದಲ್ಲಿ, ಹೂ ಬಿಡುವ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಇದ್ದಲ್ಲಿ ಮಾತ್ರ ನಾವು ಲ್ಯಾಮ್ಡಾ ಸ್ಯಾಲೋತ್ರಿನ್ ಅಂತ ಒಂದು ಒಳ್ಳೆಯ ಕೆಮಿಕಲ್ ಇದೆ, ಅದು 0.6 ಇಂದ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಹಾಗೆ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಈ ಕೀಟದ ಬಾಧೆ ಇದ್ದರೆ ಮಾತ್ರ ಸಿಂಪರಣೆ ಮಾಡಬೇಕು. ಯಾಕಂದರೆ ಮುಂಚೆಯಿಂದ ನಾವು ವೈಜ್ಞಾನಿಕವಾಗಿ 3 ಬಾರಿ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಿದ್ವಿ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ಕ್ರಮವಾಗಿ 2 ಸ್ಪ್ರೇ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ 2 ಸ್ಪ್ರೇ ಮಾಡಿದರೆ ಉತ್ತಮ. ಯಾಕಂಥೇಳಿದರೆ ಫ್ಲವರಿಂಗ್ ಟೈಮಲ್ಲಿ ಪಾಲಿನೇಷನ್, ಪರಾಗಸ್ಪರ್ಶ ಕ್ರಿಯೆ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಜಾಸ್ತಿ ಕೆಮಿಕಲ್ ಸ್ಪ್ರೇ ಮಾಡಿದಾಗ ಪರಾಗಸ್ಪರ್ಶ ಮಾಡುವಂತಹ ಜೇನುನೊಣಗಳಿರ್ಬೋದು, ಬೇರೆ ಕೀಟಗಳಿರ್ಬೋದು, ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರಿದರೆ ಇಳುವರಿಯ ಮಟ್ಟದಲ್ಲಿ ನಮಗೆ ಪುನಃ ಕುಂಠಿತ ಆಗುತ್ತೆ. ಇದನ್ನು ಸಹ ನಾವು ಗಮನದಲ್ಲಿರಬೇಕಾಗತ್ತೆ. ವೈಜ್ಞಾನಿಕವಾಗಿ ನಾವು ನೋಡಿದಾಗ ಲ್ಯಾಮ್ಡಾ ಸೈಲೋತ್ರಿನ್ ಅನ್ನುವುದು ಈ ಪರಾಗಸ್ಪರ್ಶ ಮಾಡುವಂಥ ಕೀಟಗಳಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಆದ್ದರಿಂದ ಸೆಕೆಂಡ್ ಸ್ಪ್ರೇಗೆ ನಾವು ಲ್ಯಾಮ್ಡಾ ಸೈಲೋತ್ರಿನ್ ಕೊಡಬಹುದು ಅಂತ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖವಂತಹ ಸಮಸ್ಯೆ ಬಹುಶಃ ಕಾಂಡಕ್ಕೆ ಕೊರೆಯುವಂತಹ ಹುಳ. ಹೌದು, ಇದರ ಒಂದು ಲಕ್ಷಣಗಳು ಮತ್ತು ನಿರ್ವಹಣಾ ಕ್ರಮಗಳ ಬಗ್ಗೆ. ಕಾಂಡ ಕೊರೆಯ ಹುಳ ನಿಮಗೆ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳಿಂದ ಮೇವರೆಗೂ ಇದರ ಒಂದು ಬೇಸಿಗೆಯಲ್ಲಿ ಇದರ ಬಾಧೆ ಇರುತ್ತೆ. ನಿಮಗೆ ಮೇಯಲ್ಲಿ ಗೊತ್ತಾಗುತ್ತೆ ಗೇರು ತೋಟವನ್ನು, ಇದನ್ನು ಸಹ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಬೇಕಾಗುತ್ತೆ. ಗೇರು ತೋಟಕ್ಕೆ ಹೋಗಿ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಕೆಲವು ಗಿಡಗಳು ಹಸಿರಿನಿಂದ ಇರ್ತವೆ, ಮ್ಯಾಕ್ಸಿಮಮ್ ಗಿಡಗಳು. ಕೆಲವೊಂದು ಗಿಡಗಳ ಎಲೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಮೇಯಲ್ಲಿ ಹಸಿರಿನಿಂದನೇ ಇರಬೇಕು, ಅದು ಸಹಜವಾದ ಒಂದು ಪ್ರಕ್ರಿಯೆ. ಹಳದಿ ಬಣ್ಣಕ್ಕೆ ಮೇ ತಿಂಗಳಲ್ಲಿ ಅಥವಾ ಮಾನ್ಸೂನ್ ಪ್ರಾರಂಭವಾಗುವ ಸಂದರ್ಭದಲ್ಲಿ ಗಿಡಗಳು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆ ಅಂತ ಹೇಳಿದರೆ ಆ ಮರಗಳು ಕಾಂಡ ಕೊರೆ ಹುಳಕ್ಕೆ ತುತ್ತಾಗಿದ್ದಾವೆ ಅನ್ನುವ ಒಂದು ಮುನ್ಸೂಚನೆ. ಇಮಿಡಿಯೇಟ್ಲಿ ಇದರಲ್ಲೂ ಸಹ ನಾವು ತಕ್ಷಣ ಕಾರ್ಯಪ್ರವೃತ್ತವಾಗುವ ಸಾಧ್ಯತೆ ಇದೆ. ನಾವು ಬುಡಭಾಗವನ್ನು ಅವಲೋಕನ ಮಾಡಬೇಕು. ಬುಡಭಾಗದಲ್ಲಿ ಈ ಕಾಂಡ ಕೊರೆಯುವ ಹುಳಗಳು, ಆ ಜೀರುಂಡೆಗಳು ಮೊಟ್ಟೆ ಇಡ್ತವೆ. ಮೊಟ್ಟೆಯಿಂದ ಬಂದ ಲಾರ್ವಾ ಅಂತ ಹೇಳ್ತೇವೆ, ಅದು ಕಾಂಡವನ್ನು ಕೊರಿಲಿಕ್ಕೆ ತಿಂದು ತಿಂದು ಜಗಿದು ಅದನ್ನು ಹಾಳು ಮಾಡ್ತದೆ. ಈ ಸಂದರ್ಭದಲ್ಲಿ ಮುಖ್ಯ ಚಿಹ್ನೆ ಅಂತ ಹೇಳಿದರೆ ನಾವು ಕಪ್ಪು ಬಣ್ಣದ ಒಂದು ದ್ರವ, ಕಂದು ಬಣ್ಣದ ದ್ರವ ಕಾಂಡದಿಂದ ಸೋರುವಂಥದ್ದು. ಇಮಿಡಿಯೇಟ್ಲಿ ನಾವು ಇದನ್ನು ಮ್ಯಾನ್ಯುವಲ್ ಆಗಿ ಅಂದರೆ ನಾವು ಕೈಯಿಂದ ಈ ಭಾಗವನ್ನು ಕೆತ್ತಬೇಕಾಗುತ್ತೆ. ಕೆತ್ತಿ ಹುಳವನ್ನು ನಾವು ಕೈಯಿಂದ ಸಾಯಿಸಬೇಕಾಗತ್ತೆ. ಹಾಗೆ ಆ ಒಂದು ಜಾಗಕ್ಕೆ ನಾವು COC ಅಂತ ಒಂದು ಕೆಮಿಕಲ್, ಕಾಪರ್ ಆಕ್ಸಿಕ್ ಕ್ಲೋರೈಡನ್ನು 50 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಅಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇದಲ್ಲದೆ ಒಂದು 1/2 ಮೀಟರ್ ಎತ್ತರದವರೆಗೆ ಬುಡಭಾಗಕ್ಕೆ ಕ್ಲೋರೋಫೈರಿಫಾಸ್ 2 ml 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ನಾವು ಇದನ್ನು ಇಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಇದಲ್ಲದೆ ಸರ್, ಒಂದು ಬಹುಮುಖ್ಯವಾದ ಅಂಶ ಅಂತ ಹೇಳಿದರೆ, ಟೀ ಮೊಸ್ಕಿಟೋ ಅಥವಾ ಚಹಾ ಸೊಳ್ಳೆ ಎಲ್ಲೆಲ್ಲಿ ಡ್ಯಾಮೇಜ್ ಮಾಡುತ್ತೆ ಆವಾಗ ಅಲ್ಲಿ ಮತ್ತೊಂದು ಅದು ಗಾಯ ಮಾಡುತ್ತೆ. ಈ ಗೊಂಚಲಿ, ಹೂ ಗೊಂಚಲಿಗೆ, ಚಿಗುರಿಗೆ ಗಾಯ ಮಾಡುತ್ತೆ. ಅಂತಹ ಸಂದರ್ಭದಲ್ಲಿ ಗಾಯವಾದ ಜಾಗಕ್ಕೆ ಶಿಲೀಂಧ್ರ ಸೋಂಕು ತಗುಲುವ ಸಾಧ್ಯತೆ ಅತಿ ಹೆಚ್ಚು. ಇದನ್ನು ನಾವು ನಮ್ಮ ತೋಟದಲ್ಲೇ ನಾವು ಇವತ್ತು ನೋಡ್ತಾ ಇದ್ದೀವಿ. ಹೌದೌದು. ಅದಕ್ಕೆ ಏನು, ಆ ಶಿಲೀಂಧ್ರ ಸೋಂಕು ತಗುಲಿದಾಗ ನಮಗೆ ಆಂಥ್ರಾಕ್ನೋಸ್ ಅಥವಾ ಅಂಗಮಾರಿ ರೋಗ ಅಥವಾ ತುದಿ ಕೊಳೆಯುವ ರೋಗ ಅಂತ ಹೇಳ್ತಿದ್ದೀವಿ, ಇದು ಬರಲಿಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ. ಇದಕ್ಕೆ ಏನು, ಟೀ ಮೊಸ್ಕಿಟೋ ಒಂದು ಕೀಟ ಮತ್ತು ರೋಗ ಎರಡು ಜೊತೆಯಾಗಿ ಇದು ಅಟ್ಯಾಕ್ ಮಾಡುವಂಥ ಸಂದರ್ಭ. ಟೀ ಮೊಸ್ಕಿಟೋ ಫಸ್ಟ್ ಡ್ಯಾಮೇಜ್ ಮಾಡುತ್ತೆ, ಆ ಡ್ಯಾಮೇಜ್ ಆದ ಜಾಗಕ್ಕೆ ಶಿಲೀಂಧ್ರ ಸೋಂಕು ತಗುಲಿ ಅಂಗಮಾರಿ ರೋಗ ಬರುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ಯಾಕಂದರೆ ಇದು ಕಂಟ್ರೋಲ್ ಮಾಡಿಲ್ಲ ಅಂದರೆ ಅಗೇನ್ ಇದು ಮತ್ತೆ ಒಂದು 30-40% ನಮಗೆ ಇಳುವರಿಲಿ ಹಾನಿ, ಹೌದೌದು, ನಷ್ಟ ಉಂಟು ಮಾಡುತ್ತೆ. ಹೀಗೆ ಈ ರೋಗ ಬಂದಾಗ ನಾವು ಏನು ಮಾಡಬೇಕಂತ ಹೇಳಿದರೆ, ಚಹಾ ಸೊಳ್ಳೆಗೆ ಅಥವಾ ಟೀ ಮೊಸ್ಕಿಟೋಗೆ ಏನು ಸ್ಪ್ರೇ ಮಾಡ್ತೀವಿ, ಮೋನೋಕ್ರೋಟೋಫಾಸ್ ಅಥವಾ ಲ್ಯಾಂಡಾ ಸ್ಯಾಲೋತ್ರಿನ್, ಅದರ ಜೊತೆಗೆ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರನಾಶಕ, ಇದನ್ನು ಎರಡು ಮಿಶ್ರಣ ಮಾಡಿ ಸ್ಪ್ರೇ ಒಂದೇ ಸ್ಪ್ರೇಯಲ್ಲಿ ಕೊಡುವುದರಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಇದಲ್ಲದೆ ಆ ತುದಿ ಕೊಳೆಯುವ ರೋಗ ಅಬ್ಸರ್ವ್ ಮಾಡಿದಾಗ ತುದಿನೆಲ್ಲ ನಾವು ಕೈಯಿಂದ ಕಟ್ ಮಾಡಿ ಚಿವುಟಿ ಬಿಸಾಡಬೇಕಾಗುತ್ತೆ. ಹೌದೌದು. ಚಿವುಟಿದ ಮೇಲೆ ಈ ಸ್ಪ್ರೇಯನ್ನು ನಾವು ಕೊಟ್ಟರೆ ತುಂಬ ಪರಿಣಾಮಕಾರಿಯಾಗಿ ನಾವು ಇದನ್ನು ಗಿಡದ ತುದಿಗೆ ಹೋಗುವುದು ಸ್ವಲ್ಪ ಕಷ್ಟ ಕಷ್ಟ ಈ ಇದೆಲ್ಲ ರೈತರ ಸಮಸ್ಯೆಗಳು. ಹೌದು ಹೌದು. ಡಾಕ್ಟರ್ ರವಿರಾಜ್ ಶೆಟ್ಟಿಯವರು, ಈಗ ಈ ಎರಡು ಕೀಟಗಳ ಬಗ್ಗೆ ಹೇಳಿರಿ, ಟೀ ಸೊಳ್ಳೆಗಳು ಮತ್ತು ಕಾಂಡ ಕುರಿಯುವಂತಹ ಹುಳ, ಇವುಗಳನ್ನು ನಿರ್ವಹಣೆ ಮಾಡುವಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ರಾಸಾಯನಿಕಗಳನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಬಹುದು ಅಂತ ಹೇಳಿದ್ರಿ. ಹೌದು. ಏನೇನು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು ರೈತರು ಇಂಥದನ್ನು ಸಿಂಪಡಣೆ ಮಾಡುವಂತಹ ಸಂದರ್ಭದಲ್ಲಿ? ಮುಖ್ಯವಾಗಿ ಚಹಾ ಸೊಳ್ಳೆಯ ನಿಯಂತ್ರಣಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ನಾನು ಆವಾಗಲೇ ಹೇಳಿದಂಗೆ ಆಲ್ಟರ್ನೇಟ್ ಹೋಸ್ಟ್, ಆವಾಗ ಆಶ್ರಯ ಕೊಡುವಂತಹ ಗಿಡಗಳು ಮರಗಳು ಗೇರು ತೋಟದ ಪಕ್ಕದಲ್ಲಿ ಇಲ್ಲದಿರುವಂತೆ ಸಾಕಷ್ಟು ನಾವು ಮುತುವರ್ಜಿ ವಹಿಸ್ಬೇಕು. ಇದರಿಂದ ನಾವು 50% ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಇದಲ್ಲದೆ ಒಮ್ಮೆ ಕೀಟದ ಬಾಧೆ ಕಂಡು ಬಂದಾಗ ತಕ್ಷಣವೇ ನಾವು ಅದಕ್ಕೆ ಸ್ಪಂದಿಸಿ ನಾವು ನಿರ್ವಹಣಾ ಕ್ರಮವನ್ನು ನಾವು ಮಾಡಬೇಕಾಗತ್ತೆ. ಸಿಂಪರಣೆ ಮಾಡುವಾಗ ಬೆಳಗಿನ ಹೊತ್ತು 7-11 ಗಂಟೆಯ ಸಂದರ್ಭ, ಈ ಸಂದರ್ಭದಲ್ಲಿ ಅಥವಾ ಸಂಜೆ ಆದರೆ 4-6 ಗಂಟೆ ಈ ಸಂದರ್ಭದಲ್ಲಿಯೇ ನೀವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಪ್ರತಿ ಬಾರಿ ಸಿಂಪರಣೆ ಮಾಡುವಾಗ ಒಂದೇ ಥರದ ಕೆಮಿಕಲನ್ನು ನಾವು ಯೂಸ್ ಮಾಡಬಾರ್ದು. ನಾವು ಚೇಂಜ್ ಮಾಡಬೇಕು. ಮೋನೋಕ್ರೋಟೋಫಾಸ್, ಲ್ಯಾಂಡಾ ಸ್ಯಾಲೋತ್ರಿನ್ ಅಥವಾ ಪ್ರೊಫೆನೋಫಾಸ್ ಅಂತ ಇದೆ, ಅಥವಾ ನೆಕ್ಸ್ಟ್ ಕ್ವಿನಾಲ್ಫಾಸ್ ಅಂತ ಇದೆ, ಇಂತಹ ಕೆಮಿಕಲ್ಗಳನ್ನು ಪ್ರತಿ ಬಾರಿ ಚೇಂಜ್ ಮಾಡಿ ನಾವು ಬಳಕೆ ಮಾಡಬೇಕಾಗತ್ತೆ. ಸ್ಪ್ರೇ ಮಾಡಿದ ಮೇಲೆ ಅದೇ ಸಂದರ್ಭ ಮಳೆ ಬರುವ ಸಾಧ್ಯತೆ ಇದೆ. ಇವತ್ತು ನಾವು ನಮ್ಮ ತೋಟದಲ್ಲೇ ನಾವು ನೋಡ್ತಾ ಇದ್ದೀವಿ, ಸ್ಪ್ರೇ ಮಾಡಿದ್ದೀವಿ ಟೀ ಮೊಸ್ಕಿಟೋ ಇದೆ ಅಂಥೇಳಿ ಅದೇ ದಿವಸ ಮಳೆ ಬರುತ್ತೆ. ಆವಾಗ ನಮಗೆ ನಾವು ಮಾಡಿದ ಶ್ರಮ ವ್ಯರ್ಥ ಆಗುತ್ತೆ. ನಾವು ಅಂಥ ಸ್ಪ್ರೇಯನ್ನು ಸಿಂಪರಣೆಯನ್ನು ರಿಪೀಟ್ ಮಾಡಬೇಕಾಗುತ್ತೆ ಮಾರನೇ ದಿವಸ. ಇದು ಬಹುಮುಖ್ಯವಾದ ಅಂಶ. ನಾವು ಸ್ಪ್ರೇ ಮಾಡಿದ್ದೀವಿ ಅದು ಗುಣ, ಹೌದು, 4-5 ಗಂಟೆ ಗ್ಯಾಪ್ ಇದ್ದರೆ ತೊಂದರೆ ಇಲ್ಲ, ಇಲ್ಲ ಅಂಥೇಳಿದರೆ ನಾವು ಪುನಃ ಮಾರನೇ ದಿನ ನಮ್ಮ ಸಿಂಪರಣೆಯನ್ನು ನಾವು ರಿಪೀಟಾಗಿ ಮಾಡಬೇಕಾಗತ್ತೆ. ಹಾಗೆ ನಾವು ಪ್ರಕೃತಿ ಸಂರಕ್ಷಣೆಯ ದೃಷ್ಟಿಯಿಂದ ಯಾವುದೇ ಕೆಮಿಕಲ್ ಬಳಸಿದ್ರು ಆ ಬಾಟಲ್ ಇರ್ಬೋದು, ಅದರ ಒಂದು